ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಸಾಧ್ಯತೆಗಳು ಹಾಗೂ ಅನುಕೂಲಗಳ ಕುರಿತು ಹಾಸನದ ರೈತ ಮಹಿಳೆ ಮತ್ತು ಯುವ ಉದ್ಯಮಿ ಇಆರ್ ಶ್ವೇತಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬಕ್ಕೆ ಯೋಗ್ಯರಲ್ಲ. ಅವರು ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಸಾಧ್ಯತೆಗಳು ಹಾಗೂ ಅನುಕೂಲಗಳು ಈ ಕುರಿತಂತೆ ಹಾಸನದ ರೈತ ಮಹಿಳೆ ಹಾಗೂ ಯುವ ಉದ್ಯಮಿ ಇಆರ್ ಶ್ವೇತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಸಾಧ್ಯತೆಗಳು ಹಾಗೂ ಅನುಕೂಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಕೃಷಿಕರ ಒಂದು ದೂರು ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಕಷ್ಟಪಟ್ಟು ನಾವು ಬೆಳಿತೀವಿ, ಸಾಕಷ್ಟು ಬಂಡವಾಳವನ್ನು ಹಾಕ್ತೀವಿ, ಖರ್ಚು ಮಾಡ್ತೀವಿ, ಆದರೆ ನಮಗೆ ಒಂದು ಒಳ್ಳೆಯ ಬೆಲೆ ಸಿಗೋದಿಲ್ಲ ಅನ್ನುವಂಥದ್ದು. ಯಾವಾಗಲೂ ಕೂಡ ಯಾವುದೇ ಕಚ್ಚಾ ಉತ್ಪನ್ನಗಳು ಅಂತೇಳಿ ಏನಿರುತ್ತೋ ಅದಕ್ಕೆ ಒಳ್ಳೆಯ ಬೆಲೆ ಅನ್ನುವಂಥದ್ದು ಬಹಳ ಕಡಿಮೆ, ಹೆಚ್ಚು ಒಳ್ಳೆಯ ಬೆಲೆ ಅನ್ನುವಂಥದ್ದು ಸಿಗೋದಿಲ್ಲ. ಇನ್ನೂ ಒಳ್ಳೆಯ ಬೆಲೆ ಸಿಗಬೇಕು ಅಂತ ಹೇಳಿದರೆ ನಾವೊಂದಷ್ಟು ಮೌಲ್ಯವರ್ಧನೆಯನ್ನು ಮಾಡಿದಾಗ ಅದರ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಕೃಷಿಕರಾಗ್ಬೋದು ಅಥವಾ ಮೌಲ್ಯವರ್ಧನೆಯನ್ನು ಮಾಡಿರುವಂಥವರಾಗ್ಬೋದು, ಅವ್ರಿಗೆ ಹೆಚ್ಚು ಬೆಲೆಯನ್ನು ಪಡೆಯಲಿಕ್ಕೆ ಮೌಲ್ಯವರ್ಧನೆ ಅನ್ನುವಂಥದ್ದು ಆಧಾರವಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಬೆಳೀತಕ್ಕಂತಹ ಪದಾರ್ಥಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆಯನ್ನ ಮಾಡಿ ಮಾರಾಟ ಮಾಡಿದಾಗ ನಮಗೆ ಹೆಚ್ಚು ಬೆಲೆ ಅಥವಾ ನಾವು ಏನು ಒಂದು ಯೋಗ್ಯವಾದಂತಹ ಬೆಲೆ ಅಂತ ಹೇಳಿ ಕರಿತೇವೋ ಆ ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಿದಂಥವರು ನಮ್ಮ ಹಾಸನದ ರೈತ ಮಹಿಳೆ ಹಾಗೂ ಯುವ ಉದ್ಯಮಿ ಇಆರ್ ಶ್ವೇತಾ ಮಂಜುನಾಥ್ ಅವರು. ಶ್ವೇತಾ ಮಂಜುನಾಥ್ ಅವರು ಮೂಲಭೂತವಾಗಿ ಕೃಷಿ ಕುಟುಂಬದಿಂದ ಬಂದಂಥವರು. ತಾವು ಬೆಳೆದಂತಹ ಪದಾರ್ಥಗಳಿಗೆ ಯಾವಾಗ ಯೋಗ್ಯವಾದಂತಹ ಬೆಲೆ ಸಿಗೋದಿಲ್ಲ ಅಂತ ಹೇಳಿ ಗೊತ್ತಾಯ್ತೋ ಆವಾಗಿನಿಂದ ಅವುಗಳ ಮೌಲ್ಯವರ್ಧನೆಯನ್ನ ಮಾಡಲಿಕ್ಕೆ ಮುಂದಾದಂಥವರು. ಕೃಷಿ ಉತ್ಪನ್ನಗಳಿಗೆ ಯಾವಾಗಲೂ ಕೂಡ ಒಂದೇ ತರದ ಬೆಲೆ ಅನ್ನುವಂಥದ್ದು ಇರೋದಿಲ್ಲ, ಅದು ಏರಿಳಿತ ಆಗ್ತಾ ಇರುತ್ತೆ. ಅತ್ಯಂತ ಕಡಿಮೆ ಬೆಲೆ ಸಿಕ್ತಂತಹ ಸಂದರ್ಭದಲ್ಲಿ ಬಹಳ ಬೇಸರ ಆಗುತ್ತೆ, ಕೃಷಿ ಬೇಡ ಅಂತ ಅನ್ಸುತ್ತೆ. ಅಂತಹ ಸಂದರ್ಭದಲ್ಲಿ ಆ ಉತ್ಪನ್ನಗಳನ್ನ ಇಟ್ಟುಕೊಂಡು ನಾವು ಮೌಲ್ಯವರ್ಧನೆಯನ್ನ ಮಾಡಿ ಯಾವಾಗ ಸಾಧ್ಯ ಆಗುತ್ತೋ ಅಥವಾ ಯಾವಾಗ ಹೆಚ್ಚು ಬೆಲೆ ಬರುತ್ತೋ ಅಂತಹ ಸಂದರ್ಭದಲ್ಲಿ ಮಾರಾಟ ಮಾಡಿದರೆ ಕೃಷಿ ಅನ್ನುವಂಥದ್ದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥದ್ದನ್ನ ತೋರಿಸಿರುವಂಥವರು. ಈ ನಿಟ್ಟಿನಲ್ಲಿ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಸಾಧ್ಯತೆಗಳು ಹೇಗಿದ್ದಾವೆ, ಏನೆಲ್ಲ ಅನುಕೂಲಗಳನ್ನು ಅವರು ಮಾಡಿಕೊಂಡಿದ್ದಾರೆ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಏನೆಲ್ಲ ಅನುಭವಗಳು ಅವರಿಗೆ ದೊರೆತಿದೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶ್ವೇತಾ ಮಂಜುನಾಥ್ ಅವರು ಇದ್ದಾರೆ. ನಮಸ್ಕಾರ ಶ್ವೇತಾ ಮಂಜುನಾಥ್ ಅವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಒಂದಷ್ಟು ಹೇಳಿ ಅಂತ ಅಂದ್ರೆ, ಏನು ವಿದ್ಯಾಭ್ಯಾಸ ಮಾಡಿದ್ರಿ, ಯಾವಾಗ್ಲಿಂದ ಕೃಷಿ ಮಾಡ್ತಿದ್ರಿ? ನಾ ಮೂಲತಃ ಹೊಳೆ ನರಸೀಪುರ, ನಮ್ಮ ತಂದೆ ರೇವಣ್ಣ ಸ್ವಾಮಿ, ತಾಯಿ ನಾಗರತ್ನ ಅಂತ ಹೇಳಿ, ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಮೂಲ ಬಂದು ಕೃಷಿ ಕುಟುಂಬನೇ. ನಮ್ಮ ತಂದೆಗೂ ಕೃಷಿ ಬಗ್ಗೆ ಮುಂಚೆಯಿಂದ ತುಂಬಾ ಆಸಕ್ತಿ, ಅದನ್ನ ನೋಡಿ ನಮಗೂ ಕೂಡ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇತ್ತು. ಅದಾದ್ಮೇಲೆ ನಾನು ಬೆಂಗಳೂರಲ್ಲಿ ಖಾಸಗಿ ವಾಹಿನಿಯಲ್ಲಿ ಪತ್ರಕರ್ತೆಯಾಗಿ ಕೆಲ್ಸಕ್ಕೆ ಸೇರಿದೆ. ಆ ಕೆಲ್ಸಕ್ಕೆ ಸೇರಿ ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಹಾಸನಲ್ಲಿ ಮಂಜು ಬನವಾಸೆ ಅಂತ ಹೇಳಿ ಅವರಿಗೂ ಕೂಡ ಖಾಸಗಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಾಹಿನಿಯಲ್ಲಿ ಮತ್ತೆ ಇದರಲ್ಲಿ. ಸೊ ನಾನು ಹಾಸನಿಗೆ ಬಂದ್ಮೇಲೆ ಮತ್ತೆ ನನಗೆ ಸಂಸಾರ ಮಕ್ಕಳು ಈ ಥರ ಆದ್ಮೇಲೆ ಮತ್ತೆ ನಾನು ಪತ್ರಿಕೋದ್ಯಮಕ್ಕೆ ವಾಪಸ್ ಹೋಗ್ಲಿಕ್ಕೆ ಕಷ್ಟ ಆಯಿತು. ಯಾಕೆಂದ್ರೆ ಅಲ್ಲಿ ಹೋದಾಗ 24/7 ನಾವು ಟೈಮ್ ಕೊಡಬೇಕಾಗುತ್ತೆ, ಫ್ಯಾಮಿಲಿನೂ ಸೇಮ್ ಟೈಮ್ ನನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಅದನ್ನ ನಾನು ಅರ್ಧಕ್ಕೆ ಕೈ ಬಿಟ್ಟಿದ್ದಾಯ್ತು ಪತ್ರಿಕೋದ್ಯಮನ. ಸೊ ಹೀಗಿರ್ಬೇಕಾದ್ರೆ ಮನೇಲಿ ಸುಮಾರು ಒಂದು 4-5 ವರ್ಷ ಹಾಗೆ ಟೈಮ್ ಪಾಸ್ ಆಯಿತು. ಒಂದಿನ ಫೈಂಡ್ ಡೇ ನನ್ನ ಹಸ್ಬೆಂಡು, ಇಷ್ಟೊಂದು ಟ್ಯಾಲೆಂಟ್ ಇದೆ, ನೀನ್ ಏನಕ್ಕೆ ಈ ತರ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಏನಾದರೂ ನಿನ್ಗೇನಾದ್ರು ತೊಡಗಿಸ್ಕೋ ಅಂತ ಹೇಳಿದ್ರು. ಮತ್ತೆ ಇನ್ನೊಬ್ರು ನನ್ನ ಹಸ್ಬೆಂಡ್ನ ಫ್ರೆಂಡ್ ಒಬ್ರು, ಫ್ರೆಂಡ್ ಅನ್ನೋದಕ್ಕಿಂತ ಗುರುಗಳು, ಹಂಶೈನೋ ಸೋಲಾರ್ಸ್ ಹಂಸರಾಜ್ ಸರ್ ಅವರು ನಮ್ನೊಂದ್ಸಲ ಕರೆದು ಮಾತಾಡಿದ್ರು. ಈ ನರೇಂದ್ರ ಮೋದಿ ಅವರು ಸುಮಾರು ಸ್ಕೀಮ್ಗಳು ಮಾಡ್ತಿದಾರಮ್ಮ, ಎಕ್ಸ್ಪೆಷಲಿ ಈ ತರ ಕೈಗಾರಿಕಾ ಇದ್ರಲ್ಲಿ ಮಹಿಳೆಯರಿಗೋಸ್ಕರ ಏನಾದರೂ ಒಂದು ಮಾಡು, ನೀನು ನಿನ್ಗೇನು ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ಅವರು ನನ್ನ ಕರೆದು ಮಾತಾಡಿದಾಗ ನನಗೆ ಬೇರೆ ಯಾವ ಉತ್ಪನ್ನಗಳಿಗಾಗ್ಲಿ ಅಥವಾ ಈ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಆ ಥರ ಐಟಮ್ಸ್ಗಳ ಬಗ್ಗೆ ನನಗೆ ಹೆಚ್ಚಿನ ಒಲವು ಇರಲಿಲ್ಲ. ನನಗೆ ಮುಂಚೆಯಿಂದ ಅಡುಗೆ ಬಗ್ಗೆ ತುಂಬ ಕ್ರೇಜ್ ಇತ್ತು, ಅಡುಗೆ ಮನೆಗೂ ನನಗೂ ತುಂಬ ಒಂಥರ ಹತ್ರ. ಮೂಲ ಬಂದು ಅಮ್ಮ. ಅಮ್ಮ ತುಂಬ ಅವ್ರೇನಂದ್ರೆ ಈ ಕಸದಿಂದ ರಸ ಅಂತಾರಲ್ಲ, ನಾವು ಏನೇ ವೇಸ್ಟ್ ಮಾಡಿದ್ರು ಅದರಿಂದ ಒಂದು ಹೊಸ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ಇದರಲ್ಲೇ ಹೋಗಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ಮದುವೆ ಆಗಿ ನಾನು ಬಂದಾಗ ನನ್ನ ಹಸ್ಬೆಂಡ್ ಮನೆ ಬಂದು ಬಾಳ್ಲುಪೇಟೆ ಬನವಾಸೆ. ನಮ್ಮನೆ ಸುತ್ತಮುತ್ತ ಸುಮಾರು ಹಲಸಿನ ಮರಗಳಿದೆ. ನನ್ನ ಗಂಡನ ಮನೆಯಲ್ಲಿ ಹಲಸಿನ ಮರಗಳು ತುಂಬ ಇತ್ತು. ನಾನು ನೋಡ್ತಾ ಇದ್ವಿ ಸೀಸನಲ್ಲೆಲ್ಲ, ಬೇರೆ ಎಲ್ಲ ಪದಾರ್ಥಗಳಿಗೂ ವ್ಯಾಲ್ಯೂ ಇತ್ತು. ಎಕ್ಸ್ಪೆಷಲಿ ಜಾಕ್ ಫ್ರೂಟ್ ಅಂತ ಬಂದಾಗ ನಾವು ಹೊರಗಡೆ ತಗೊಳಕ್ ಹೋದಾಗ ಒಂದು ಸೊಳೆಗೆ 5 ರೂಪಾಯಿ 10 ರೂಪಾಯಿ ಹೇಳ್ತಾರೆ. ಅದೇ ನಮ್ಮ ಮಲ್ನಾಡಲ್ಲಿ ಈ ತರ ಹಲಸಿನ ಕಾಯಿಗಳು ಇಷ್ಟೊಂದು ಬಿದ್ದುಕೊಳಿತಾ ಇದೆಯಲ್ಲ ಅನ್ನೋದು ಒಂದು ಮನಸ್ಸಲ್ಲಿತ್ತು. ಅದಾದ್ಮೇಲೆ ಹೆರಳೆಕಾಯಿ, ಸೇಮ್ ಟೈಮಲ್ಲಿ ಹೆರಳಿಕಾಯಿ ಪಿಕಲ್ಸ್ಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಬಟ್ ಎಲ್ಲೂ ಹೆರಳಿಕಾಯಿ ಇಲ್ಲ. ಅದೇ ನಾವು ಹೆರಳಿಕಾಯಿನ ತಗೊಂಡು ಮಾರ್ಕೆಟಲ್ಲಿ ಮಾಡಕ್ ಹೋದಾಗ 2-3 ರೂಪಾಯಿ ಕೇಳ್ತಾರೆ. ಅದೇ 1 ಕೆಜಿ ಹೆರಳಿಕಾಯಿ ಉಪ್ಪಿನಕಾಯಿನ ನಾವು ಮೌಲ್ಯವರ್ಧನೆ ಮಾಡಿ ಮಾರಿದಾಗ 300-400 ರೂಪೀಸ್ ಅದ್ರ ವ್ಯಾಲ್ಯೂ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ನಾನು ಅವ್ರ ಸರ್ ಹತ್ರ ಡಿಸ್ಕಷನ್ ಮಾಡಿದೆ. ಇದಕ್ಕೆಲ್ಲ ಊರ್ಗೊಲಾಗಿ ನಿಂತಿದ್ದು ನನ್ನ ಗಂಡ. ಜೀವನದಲ್ಲಿ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು ಅಂತಾನೆ. ನನ್ನ ಗುರಿ ಇದ್ದಿದ್ದು ನನ್ನ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ, ಗುರು ಸ್ಥಾನದಲ್ಲಿ ಇದ್ದಿದ್ದು ನನ್ನ ಹಸ್ಬೆಂಡ್ ಮಂಜು ಬನವಾಸೆ ಅಂತ ಹೇಳಿ ಅವರು ನನ್ನ ಪ್ರತಿಯೊಂದು ಸ್ಟೆಪ್ಸಿಗೂ ಸಹಕಾರ ಕೊಡ್ತಾ ಬಂದರು. ಅಟ್ ದಿ ಸೇಮ್ ಟೈಮ್ ಅಷ್ಟೊತ್ತಿಗೆ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ನಾನು ಯಾವ ವಸ್ತುನ ಮಾಡಬೇಕು ಅಂತ ನಾನು ಹುಡುಕಾಟ ಮಾಡಕ್ ಹೊರಟೋ ಮಾರ್ಕೆಟಲ್ಲಿ ಅದ್ರದ್ದು ನಾನು ಅದ್ರದ್ದು ಏನು ವ್ಯಾಲ್ಯೂ ಇದೆ, ಮಾಡಿದ್ಮೇಲೆ ಅದನ್ನು ಕರೆಕ್ಟಾಗಿ ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದಾ ಅಂತ ಒಂದು ಸರ್ವೆಯನ್ನು ಮಾಡಿದೆ. ಮತ್ತು GKVK ಆಗಿರ್ಬೋದು, ಸೈಂಟಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಎಲ್ಲರೂ ಒಂದೊಂದು ರೀತಿ ನನಗೆ ಸಲಹೆಗಳನ್ನ ಕೊಡ್ತಾ ಹೋದರು. ನನಗೆ ಅವಾಗ ನಾನು ಮಾರ್ಕೆಟ್ ಸರ್ವೆ ಮಾಡಿದಾಗ ನನಗೆ ತಿಳಿದು ಬಂದ ವಿಷಯ ಏನಪ್ಪ ಅಂತಂದರೆ ಹಪ್ಪಳ. ಸ್ಟಾರ್ಟಿಂಗ್ ನಾನು ಈ ಹಪ್ಪಳದ ವಿಷಯಕ್ಕೆ ಹೋದಾಗ, ಮೌಲ್ಯವರ್ಧನೆಗೆ ಹೋದಾಗ ಸುಮಾರು ಜನ ಅಯ್ಯೋ ಇನ್ಯಾವುದೂ ಸಿಗ್ಲೇ ಇಲ್ವ ನೀನು ಹಪ್ಪಳದ ಫ್ಯಾಕ್ಟ್ರಿ ಮಾಡಿದ್ಯಲ್ಲ ಅನ್ನೋ ಥರ ಅಂದರು. ಬಿಕಾಸ್ ನಾನು ಹಪ್ಪಳದ ಫ್ಯಾಕ್ಟ್ರಿ ಮೇನ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ಮಾರ್ಕೆಟಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಹಪ್ಪಳಗಳು ಅಂತ ಬರ್ತಾ ಇಲ್ಲ. ಅದರಲ್ಲೂ ನಮ್ಮ ಈ ಟ್ರೆಡಿಷ್ನಲ್ ಫುಡ್ಸ್ ಅಂತ ಏನು ಹೇಳ್ತೀವಿ ನಾವು, ಸಾಂಪ್ರದಾಯಿಕವಾಗಿ ಮಾಡ್ತಾ ಇರೋವಂಥ ಹಪ್ಪಳಗಳಾಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಹಳೆ ಕಾಲದ್ದು ಜುಂಕ ಪೌಡರ್ ಆಗಿರ್ಬೋದು, ಬೆಳ್ಳುಳ್ಳಿ ಚಟ್ನಿಗಳಾಗಿರ್ಬೋದು, ಕೆಮಿಕಲ್ ಫ್ರೀ ಫುಡ್ ಅನ್ನೋ ಥರದ್ದು ಯಾವುದೂ ಇಲ್ಲ. ಸೊ ಹೀಗಾಗಿ ನಾನು ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡ್ತಾ ಹೋಗಿದೆ. ಕೃಷಿಯ ಬಗ್ಗೆ ಏನು ಹಿನ್ನೆಲೆ ಇತ್ತು, ಕೃಷಿಯ ಬಗ್ಗೆ ನಿಮ್ಗೆ ಏನು ಗೊತ್ತಿತ್ತು? ಕೃಷಿ ಬಗ್ಗೆ ಹಿನ್ನೆಲೆ ಅಂತಂದರೆ ನಮ್ಮ ತಂದೆ ಮನೆಯಲ್ಲಿ ಜಮೀನಿತ್ತು. ನಮ್ಮ ತಂದೆಗೆ ಸಿಕ್ಕಾಬಟ್ಟೆ ಕೃಷಿದು ಕ್ರೇಜು. ಅವರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ರಿಂದ ಅದ್ರಲ್ಲಿ 100% ತೊಡಗಿಸ್ಕೊಳಕ್ ಆಗ್ತಿರ್ಲಿಲ್ಲ, ಆದರೆ ಏನೋ ಮಾಡಬೇಕು ಅನ್ನೋ ಉತ್ಸಾಹ ದಿನಪೂರ್ತಿ ಇದರಲ್ಲೇ ಹೋಗ್ತಾ ಇತ್ತು. ರಿಟೈರ್ಮೆಂಟ್ ಆದಮೇಲೆ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಇದ್ರದನ್ನೆಲ್ಲ ಹಾಕಿ ಒಂದು ತೋಟ ಥರ ಮಾಡಿದ್ದಾರೆ ಅವರು. ಎಲ್ಲ ಥರದ ತೋಟಗಳನ್ನ ಮಾಡಿದ್ದಾರೆ. ಆ ಒಂದು ಕ್ರೇಜ್ ಇತ್ತಲ್ಲ, ಆ ಕ್ರೇಜ್ ಅದು ನನಗೆ ಹಾಗೆ ಕಂಟಿನ್ಯೂಟಿ ಆಯಿತು. ನನಗೊಂದು ಬೆನಿಫಿಟ್ಸ್ ಏನಾಯ್ತಪ್ಪ ಅಂದರೆ, ನಮ್ಮ ತಂದೆ ಮನೆ ಬಂದು ಬಯಲ್ಸೀಮೆ, ನನ್ನ ಗಂಡನ ಮನೆ ಬಂದು ಮಲ್ನಾಡು. ನಾನು ಮದುವೆ ಆಗಿ ಬಂದ್ಮೇಲೆ ಗಂಡನ ಮನೆ ಕಾಫಿ ತೋಟ, ತಂದೆ ಮನೆ ಬಯಲ್ಸೀಮೆ, ಹೊಲ ಗದ್ದೆ ಹಣ್ಣು ಈ ತರ. ಸೊ ನನಗೆ ಎರಡ್ರದ್ದು ಡಿಫ್ರೆನ್ಸ್ ಗೊತ್ತಾಯ್ತು, ಬಯಲ್ಸೀಮೆಗೂ ಮತ್ತು ಮಲ್ನಾಡ್ಗೂ. ಸೊ ಕಾಫಿನೂ ಅಷ್ಟೇನೆ, ಕಾಫಿ ಒಳಗಡೆ ಮೆಣಸು, ಅದರೊಳಗಡೆ ಕಿತ್ಲೆ, ಅದರೊಳಗಡೆ ಹೇಳೆ, ಸೊ ಈಗ ಬಂದಾಗ ಕಾಫಿ ತೋಟದ ಕಡೆ ಗೊಲೋ ಜಾಸ್ತಿ ಆಯ್ತು. ಅದನ್ನ ಹೆಂಗೆ ಡೆವಲಪ್ ಮಾಡ್ಬೋದು ಕಾಫಿ ಒಳಗಡೆ? ಸೊ ನಮ್ಮ ಎಸ್ಟೇಟ್ ಅಲ್ಲಿ ನಾವು ಒಂದ್ ಎರಡ್ ಮೂರು ಪ್ರಯೋಗಗಳನ್ನ ಮಾಡಿದ್ವಿ. ಕಾಫಿ ಒಳಗಡೆ ಮಿಶ್ರ ಬೆಳೆಗಳನ್ನ ಹಾಕಿದ್ವಿ. ಹಿಂದಿನ ಕಾಲದಲ್ಲಿ ನೀವು ಯಾವ್ದೇ ಕಾಫಿ ತೋಟ ನೋಡಿದ್ರು ಅದ್ರೊಳಗಡೆ ಕಿತ್ಲೆ ಗಿಡ ಇರ್ತಿತ್ತು, ಹೆರಳಿಕಾಯಿ ಗಿಡ ಇರ್ತಿತ್ತು. ಈಗ ನೀವು ಯಾವ್ದೇ ಒಂದ್ ಕಾಫಿ ಎಸ್ಟೇಟ್ಗೆ ಹೋಗಿ ನೋಡಿ, ಅದೆರಡೂ ಇರಲ್ಲ, ಕಿತ್ತಾಕಿರ್ತಾರೆ. ಕಾರಣ ಏನಪ್ಪ ಅಂದ್ರೆ, ಒಂದು ಕೋತಿ ಕಾಟ, ಇನ್ನೊಂದು ಆನೆ ಕಾಟ ಅಂತ. ರೈತರುಗಳಲ್ಲಿ ಸುಮಾರು ಜನಕ್ಕೆ ತಪ್ಪು ತಿಳುವಳಿಕೆ ಇದೆ. ಯಾವಾಗ ಹುಳಿ ಪದಾರ್ಥಗಳು ನಮ್ಮ ತೋಟದಲ್ಲಿ ಇರುತ್ತೋ ಅವಾಗ ಎಷ್ಟೋ ಕೀಟಗಳು ನಮ್ಗಲ್ಲಿ ಅವಾಯ್ಡ್ ಆಗುತ್ತೆ. ಎಷ್ಟೋ ಹಕ್ಕಿಗಳು ಬಂದು ಅದನ್ನ ಫುಡ್ ತಿನ್ನಕ್ಕೆ ಅಂತ ಬಂದಾಗ ಅದರಿಂದ ಬರ್ತಕ್ಕಂತಹ ಇಕ್ಕೆಗಳಿಂದ ಗಿಡಗಳಿಗೆ ಗೊಬ್ಬರಗಳಾಗುತ್ತೆ. ಸೊ ಇದು ಹಿನ್ನೆಲೆನ ನಾನು ತಿಳ್ಕೊಂಡು ನಮ್ಮ ತೋಟಕ್ಕೆ ಹಾಕಿದ್ವಿ. ನಮ್ಗೆ ಒಳ್ಳೆ ಫಸಲು ಬಂತು. ನಾವು ಫಸಲು ಬಂದಿದ್ದು ಏನ್ ಮಾಡಿದ್ವಿ, ಮೆಣಸನ್ನೆಲ್ಲ ನಾವು ಡೈರೆಕ್ಟ್ ಮಾರ್ಕೆಟ್ಗೆ ಮಾರಲಿಲ್ಲ. ನಾನು ಏನೀ ವ್ಯಾಲ್ಯೂ ಅಡಿಷನ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ತೋಟದ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ಕೋತೀವಿ. ಮೆಣ್ಸ್ ಆಗಿರ್ಬೋದು, ಕಾಫಿನೂ ಅಷ್ಟೇನೆ, ನಾವೇನೇ ಅದನ್ನ ಪೌಡರ್ ಮಾಡಿಸ್ತೀವಿ, ನಮ್ದೇ ಆದ ಬ್ರ್ಯಾಂಡಲ್ಲಿ ನಾವು ಸೇಲ್ ಮಾಡ್ತೀವಿ. ಮನೆ ಹಿಂದೆ ಬಿಡ್ತಕ್ಕಂಥ ಪ್ರತಿಯೊಂದು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅದನ್ನ ನಾನೇ ಮೌಲ್ಯವರ್ಧನೆ ಮಾಡಿ ಮಾರ್ತೀವಿ ಬಿಟ್ರೆ ನಾವು ತಗೊಂಡೋಗಿ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಲ್ಲ. ಇವತ್ತು ಕೃಷಿ ಬಗ್ಗೆ ಒಂದು ಸಾಮಾನ್ಯವಾದಂತಹ ಮಾತೇನಪ್ಪ ಅಂತ ಹೇಳಿದ್ರೆ, ಯುವ ಜನರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಎರಡನೇದು, ಹಳಬರು ಕೂಡ ಅವ್ರಿಗೆ ತುಂಬಾ ಇಷ್ಟಪಟ್ಟೇನು ಮಾಡ್ತಾ ಇಲ್ಲ, ಮೊದಲಿಂದ ಮಾಡ್ಕೊಂಡ್ ಬಂದಿದ್ದಾರೆ ಹಂಗಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತಿದೆ. ಇಂತಹ ಸಂದರ್ಭದಲ್ಲಿ ನೀವು ಒಬ್ರು ಯುವ ಮಹಿಳೆಯಾಗಿ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕೃಷಿಯ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ರಂಗವನ್ನ ಆಯ್ಕೆ ಮಾಡಲಿಕ್ಕೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು, ಮತ್ತೆ ನಾನು ಅದನ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ರಂಗದಲ್ಲಿ ಯಶಸ್ವಿ ಆಗ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಇತ್ತ ನಿಮ್ಗೆ? ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಾಗ ಇದು ಅಷ್ಟು ಈಸಿ ಇಲ್ಲ. ಯಾವ್ದೇ ಒಂದು ನೀವು ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೊರಟಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ನೀವು ಎಕ್ಸಾಂಪಲ್, ಈಗ ಒಂದ್ ಕೆಜಿ ಹುರುಳಿಕಾಳನ್ನ ರೈತ ಬೆಳೆದು ಡೈರೆಕ್ಟ್ ಮಾರಕ್ ಹೋದಾಗ 40-50 ರೂಪಾಯಿ ಹೋಗುತ್ತೆ. ಅದನ್ನೇ ನೀವೇನಾದ್ರೂ ಒಂದ್ ಮೌಲ್ಯವರ್ಧನೆ ಮಾಡಿದಾಗ, ಎಕ್ಸಾಂಪಲ್ ಹುರುಳಿಕಾಳು ಹಪ್ಪಳ, ಅದ್ರ ಜುಂಕ ಪೌಡರು, ಹುರುಳಿಕಾಳ್ದು ಪ್ರೋಟೀನ್ ಪೌಡರು, ಈ ತರ ಮಾರಿದಾಗ ನಿಮ್ಗೆ 400-500 ರೂಪಾಯಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗುತ್ತೆ. ಈಗ ಎಕ್ಸಾಂಪಲ್, ಒಂದ್ ಕೆಜಿ ಆಲೂಗಡ್ಡೆ ಒಬ್ಬ ರೈತ ಸೇಲ್ ಮಾಡ್ಬೇಕಾದ್ರೆ 10 ರೂಪಾಯಿ ಕೆಜಿಗೆ ತಗೋತಾರೆ, ಅದೇ 1 ಕೆಜಿ ಚಿಪ್ಸ್ 400 ರೂಪಾಯಿ ಹೋಗುತ್ತೆ. ಅದೇ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪ್ನಿಗಳು 10 ಗ್ರಾಮ್ ಚಿಪ್ಸ್ ನ 10 ರೂಪಾಯಿಗೆ 100 ರೂಪಾಯಿಗೆ ಮಾರ್ತಾರೆ. ಸೊ ಹೀಗೆ ಮೌಲ್ಯವರ್ಧನೆ ಕಡೆಗೆ ನಾವು ಜಾಸ್ತಿ ಗಮನ ಕೊಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಕಷ್ಟ ಆಗುತ್ತೆ, ಆದ್ರೆ ಕೃಷಿ ಮಾಡ್ತಾ ಮಾಡ್ತಾ ಜೊತೆಗೆ ಮಿಕ್ಕಿದ ಟೈಮ್ ಅಲ್ಲೇನೆ ಮೌಲ್ಯವರ್ಧನೆ ಈಗಿನ ಇದ್ರಲ್ಲಿ ಏನ್ ಕಷ್ಟ ಆಗಲ್ಲ, ಯಾಕೆಂದ್ರೆ ಎಲ್ಲ ಈಸಿಯಾಗಿ ಅವೈಲಬಲ್ ಇದೆ, ಸ್ಕೀಮ್ಗಳಿದೆ. ಪ್ರಧಾನ ಮಂತ್ರಿ ಅವರು ಬಿಟ್ಟಿರ್ತಕ್ಕಂಥ ಸುಮಾರು ಸ್ಕೀಮ್ಗಳಲ್ಲಿ ನಮ್ಗೆ ದುಡ್ಡಿಲ್ಲ, ಮೌಲ್ಯವರ್ಧನೆ ನಮಗ್ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡೋ ತರನೇ ಇಲ್ಲ. ಕೃಷಿ ಇಲಾಖೆಗಳಿಂದ ಸುಮಾರು ಸಾಲ ಸೌಲಭ್ಯಗಳಿದೆ. ಏನಿಲ್ಲ, ಒಂದು ಡ್ರೈಯರ್ ನ ಮನೇಲಿ ಇಟ್ಕೊಂಡ್ರು ಸಾಕು ರೈತ. ಈಗ ಎಕ್ಸಾಂಪಲ್, ಟೊಮೊಟೊ ರೈಟ್ ಬಿದೋಯ್ತು ಅಂತ ರೋಡಿಗೆ ಸುರಿತೀವಿ, ಅದೇ ಟೊಮೊಟೊನ ಡ್ರೈ ಮಾಡ್ಬೋದು, ಅದರಿಂದ ಪೌಡರ್ ಮಾಡ್ಬೋದು, ಟೊಮೊಟೊ ಪಿಕಲ್ ಮಾಡ್ಬೋದು. ಹೀಗೆ ಮೌಲ್ಯವರ್ಧನೆ ಕಡೆಗೆ ರೈತರುಗಳು ಹೆಚ್ಚೆಚ್ಚು ಗಮನ ಕೊಡ್ಬೇಕು. ಯುವಕರುಗಳು ಅಷ್ಟೇನೆ. ಈಗ ಎಕ್ಸಾಂಪಲ್, ಬ್ಯಾಂಗ್ಳೂರ್ಗೆ ಹೋಗಿ ಅವರೊಂದು ಫ್ಯಾಕ್ಟ್ರಿಲಿ 10,000-15,000 ಸಂಬಳ ತಗೊಂಡು ಅಲ್ಲಿ ಲೈಫ್ ಸ್ಟೈಲಿಗೆ ಅವ್ರನ್ನ ಅದನ್ನ ಖರ್ಚು ಮಾಡಿಕೊಂಡು ವಾಪಸ್ ಬರೋಷ್ಟೊತ್ತಿಗೆ ಅವ್ರ ಸೇವಿಂಗ್ಸ್ ನೋಡಿದ್ರೆ ಜೀರೋ. ಇಲ್ಲಿ ಮನೇಲಿ ಜಮೀನ್ ಇರುತ್ತೆ, ಜಾಗ ಇರುತ್ತೆ, ಇಲ್ಲಿ ನಮ್ಗೆ ಕೆಲಸ ಮಾಡಕ್ ಜನಗಳು ಸಿಗ್ತಾರೆ. ಹೆಚ್ಚು ಹೆಚ್ಚು ನಾವು ಅದರದ್ದು ರಿಸರ್ಚ್ ಮಾಡ್ತಾ ಹೋದಾಗ, ನಾವು ಬೆಳೆದಿರೋ ಪದಾರ್ಥಗಳಿಗೆ ನಾವೇ ಮೌಲ್ಯವರ್ಧನೆ ಮಾಡ್ತಾ ಹೋದಾಗ ದುಡ್ಡು ಜಾಸ್ತಿ ಆಗುತ್ತೆ, ಸಮಾಜದಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ, ನಾವಿನ್ನು ಜೀವನದಲ್ಲಿ ಮುಂದೆ ಬರ್ಬೋದು. ಈ ತರ ಸುಮಾರು ಫ್ಯಾಕ್ಟ್ರಿಗಳನ್ನ ನಾವೇ ಹುಟ್ಟಾಕ್ಬೋದು, ನಾವೇ 100 ಜನಕ್ಕೆ ಕೆಲಸ ಕೊಡ್ಬೋದು. ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಹೋಗೋದ್ ಬಿಟ್ಟು ನಾವು ಈ ವೋಕಲ್ ಫಾರ್ ಲೋಕಲ್ ಅನ್ನೋ ತರ ನಾವು ಲೋಕಲ್ ಅಲ್ಲೇನೆ ನಾವೇನಾದ್ರೂ ಅಚೀವ್ಮೆಂಟ್ ಮಾಡ್ಬೋದು, ಸಾಧ್ಯ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕಷ್ಟ ಆಗುತ್ತೆ, ಆ ಕಷ್ಟನ ನಾವು ಮೆಟ್ಟಿ ನಿಂತಾಗ ಒಂದು ಸಾಧನೆ ಕಡೆಗೆ ಹೆಜ್ಜೆ ಹಾಕ್ತಿವಿ. ಇದು ನನ್ನ ಜೀವನದಲ್ಲೂ ತುಂಬಾ ಆಗಿದೆ. ನಿಮ್ಮ ಮೌಲ್ಯವರ್ಧನೆಯ ಈ ಪ್ರಯೋಗ ಏನಿದೆಯೋ ಇದು ಪ್ರಾರಂಭ ಆಗಿದ್ದು ಹಲಸು ಮತ್ತೆ ಹಿರಳಿಕಾಯಿಂದ. ಹೌದು. ಹೇಗೆ ಪ್ರಾರಂಭ ಆಯ್ತು, ಏನ್ ಅನಿಸ್ತು ನಿಮ್ಗೆ ಅದ್ರ ಬಗ್ಗೆ ಹೇಳಿ. ನಾನು ಹಲಸಿನಕಾಯ್ದು ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ನಂಗೆ ಶ್ರೀಪಡ್ರೆ ಅವರು ಗುರುಗಳು, ಅವರು ಅದ್ರ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೊಟ್ರು. ಹಲಸಿನಕಾಯಿ ಹಪ್ಪಳ ಮಾಡೋದು ಹೇಗೆ, ಹಲಸಿನಕಾಯಿ ಚಿಪ್ಸ್. ಈಗ ನಮ್ದೇನಂದ್ರೆ ಒಂದು ಹೊಸ ಪ್ರಯೋಗ ಮಾಡಿದೀವಿ, ಜಾಕ್ ಫ್ರೂಟ್ ಚಟ್ಪಟ್ ಅಂತ, ಹಲಸಿನ ಚಟ್ಪಟ್ ಅಂತ ಹೇಳಿ. ಚಿಪ್ಸ್ ತರನೇ ಇರುತ್ತೆ ಅದೊಂದು, ಅದಕ್ಕೆ ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಗಳನ್ನ ಆಡ್ ಮಾಡಿ ಅದನ್ನೊಂದು ಮಿಕ್ಸ್ಚರ್ ತರ ಮಾಡಿದೀವಿ ಅದು. ಆಮೇಲೆ ಹಲಸಿಂದು ಕಾಯಿ ಸೀಸನ್ ಅಲ್ಲಿ ಅದನ್ನ ಟೆಂಡರ್ ಜಾಕ್ ಅಂತ ಮಾಡ್ತೀವಿ. ಈಗ ಎಕ್ಸಾಂಪಲ್, ಎಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಬೇರೆ ಬೇರೆ ಸಿಟಿಗಳಲ್ಲಿ, ಇದ್ರಲ್ಲೆಲ್ಲ ಸಿಟಿಗಳು ಅನ್ನೋದಕ್ಕಿಂತ ಈಗ ಹಳ್ಳಿಗಳ ಕಡೆನೆ ಈ ಹಳಸಿನ ಬಡ್ಕು ಅಂತ ಏನ್ ಯೂಸ್ ಮಾಡ್ತಾ ಇದ್ರು ಅದ್ರದ್ದು ಯೂಸ್ ತುಂಬಾ ಕಡಿಮೆ ಆಗೋಗಿದೆ. ಕಾರಣ ಅದನ್ನ ಕೆತ್ತಿ ಅದನ್ನ ಹೆಚ್ಚಿ ಸಾಂಬಾರು ಪಲ್ಯ ಮಾಡಿ ತಿನ್ನೋ ಅಷ್ಟು ತಾಳ್ಮೆ ನಮ್ ಜನಗಳಿಗಿಲ್ಲ ಈಗ. ಸೊ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅದರಲ್ಲಿ ಟೆಂಡರ್ ಜಾಕ್ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ವಿ. ಏನಂದ್ರೆ ಅದ್ರ ಸ್ವಲ್ಪ ಮೌಲ್ಯವರ್ಧನೆ, ಹಳಸಿಂದು ಎಲೆ ಕಾಯಿಗಳನ್ನ ಕಿತ್ತು ಅದೊಂದು ಸ್ವಲ್ಪ ಪ್ರೋಸೆಸ್ ಇದೆ. ಅಕ್ಕಿ ಗಂಜಿಯಲ್ಲಿ ಅದನ್ನು ತೊಳೆದು ಒಂದು ಬಟ್ಟೆ ಮೇಲೆ ಒಣಗಾಕಿ ಅದನ್ನು ಪ್ಯಾಕ್ ಮಾಡಿ 4 ಡೇಸ್ ಇಡ್ಬೋದು. ಅದನ್ನು ಬೇರೆ ಬೇರೆ ಸಿಟಿಗಳಿಗೆ ಅದು ಸೇಲಿಗೆ ಹೋಗುತ್ತೆ. ಅದು ಕೊಟ್ಟಾಗ ನಿಮಗೆ ಹಲಸಿನ ಕಾಯಿ ಎಳೆ ಕಾಯಿ ಬೆಲೆ ಬಂದರೆ ನೀವಾಗೆ ಮಾರೋಕ್ಕೆ ಹೋದರೆ 8 ರಿಂದ 10 ರೂಪಾಯಿ ಇರುತ್ತೆ. ಇದ್ರ ಬೆಲೆ ಬಂದು 1 ಕೆಜಿಗೆ 400 ರೂಪಾಯಿ ಇರುತ್ತೆ. ಈ ಥರ ಮೌಲ್ಯವರ್ಧನೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ, ರಿಸರ್ಚ್ ಮಾಡಿದ್ವಿ. ಇನ್ನೂ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ತುಂಬ ಏಜ್ ಆಗಿದೆ, 65-73 ಇಯರ್ಸ್ ಅವರಿಗೆ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು ಈ ಹಲಸಿನ ಮೌಲ್ಯವರ್ಧನೆಗಳನ್ನ ಮಾಡಿದಾಗ. ಲಾಕ್ಡೌನ್ ಟೈಮಲ್ಲಿ ನಮಗೆ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ತಂದೆ ಮನೆ ಜಮೀನಲ್ಲಿರೋದು ಮತ್ತೆ ನನ್ನ ಹಸ್ಬೆಂಡ್ ಮನೆ ಕಡೆ ಇರ್ತಕ್ಕಂಥ ಹಲಸಿನ ಕಾಯಿಗಳನ್ನ ವೇಸ್ಟ್ ಆಗೋದನ್ನ ನೋಡೋಕ್ಕಾಗ್ದೇನೆ ನಾವುಗಳೇ ಏನಿದ್ದೀವಿ ಕುಟುಂಬಸ್ಥರುಗಳು ಕೂತ್ಕೊಂಡು, ಅಷ್ಟು ಏಜ್ ಆಗಿದೆ ನಮ್ಮ ಅತ್ತೆಗೆ ಶಾಂತಮ್ಮ ಅಂತ ಹೇಳಿ, ಅವರುಗಳು ಎಲ್ಲ ನಮ್ಮ ಜೊತೆ ಸೇರಿಸಿ ಹಲಸಿನ ಕಾಯಿಗಳನ್ನ ಬಿಡಿಸಿ ಬೇಯಿಸಿ ಹಪ್ಪಳ ಮಾಡಿ ನಮ್ಮನೆ ಟೆರಾಸ್ ಮೇಲೆ ನಾವು ಒಣಗಿಸಿ ಅದನ್ನು ಕೂಡ ನಾವು ಸೇಲ್ ಮಾಡಿದ್ದೀವಿ. ಒಂದು ಹಪ್ಪಳದ ಬೆಲೆ ನಿಮಗೆ ಇವತ್ತು ಮಾರ್ಕೆಟಲ್ಲಿ ಹಲಸಿನ ಹಪ್ಪಳದ ಬೆಲೆ 8 ರೂಪಾಯಿ ಇದೆ, ನ್ಯಾಚುರಲ್ ಆಗಿ ಪ್ರೊಸೆಸ್ ಮಾಡಿರುವಂತಹ ಹಲಸಿನ ಬೆಲೆ. ಸೊ ಹೀಗೆ ನಾನು ಮೌಲ್ಯವರ್ಧನೆ ಕಡೆಗೆ ಹೋಗ್ತಾ ಇದ್ದೆ. ಅದ್ರದ್ದು ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡೋದಿರ್ಬೋದು, ಹಲಸಿಂದು ಪಲ್ಪ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಿಟ್ಕೊಂಡ್ರೆ 1 ಇಯರ್ ಫುಲ್ ಬರುತ್ತೆ ಅದು. ಮತ್ತೆ ನಾವು ಅದನ್ನ ಹಲ್ವಾ ಕೇಳಿದವ್ರಿಗೆ ಹಲ್ವಾ ಮಾಡ್ಕೊಡ್ತೀವಿ, ಐಸ್ ಕ್ರೀಮ್ಗಳಿಗೆ ಯೂಸ್ ಮಾಡ್ತಾರೆ ಅದನ್ನ, ಬೇರೆ ಬೇರೆ ಹೋಟೆಲ್ಸ್ಗಳಿಗೆ ಹೋಗುತ್ತೆ. ಹೀಗೆ ಈ ಮೌಲ್ಯವರ್ಧನೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ವಿ. ನೀವೇನು ಮೌಲ್ಯವರ್ಧನೆಯನ್ನ ಮಾಡ್ತಾ ಇದ್ರೋ ಅಲ್ಲಿ ಅಡಲ್ಟ್ರೇಷನ್ ಅನ್ನುವಂಥದ್ದು ಇಲ್ಲ ಅಂತ ಅಂತ ಅಂದ್ರೆ ಬೇರೆ ಬೇರೆ ತರಹದ ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು, ಅದು ಚಂದವಾಗಿ ಕಾಣಲಿ ಅಂತ ಹೇಳಿ ಒಂದಷ್ಟು ಬಣ್ಣಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಅಥವಾ ಅದು ತುಂಬಾ ಚೆನ್ನಾಗಿರಲಿ ದೊಡ್ಡದಾಗ ಆಗಲಿ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ತರಹದ ರಾಸಾಯನಿಕಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಹೋಟೆಲ್ನ ತಿಂದ್ರೆ ಅದಕ್ಕೆ ಸೋಡಾ ಹಾಕಿರ್ತಾರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಈ ಒಂದಷ್ಟು ದಿವಸ ಇಟ್ಟು ಮಾರುವಂತಹ ಪದಾರ್ಥಗಳೇನಿರುತ್ತೋ ಅದಕ್ಕೆ ಹೆಚ್ಚೆಚ್ಚು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಾರೆ, ಹೆಚ್ಚು ದಿವಸ ಹಾಳಾಗದ ಹಾಗೆ ಇರಲಿ ಅಂತ ಹೇಳಿ ಅನ್ನುವ ಕಾರಣವನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಅನೇಕರಿಗೆ ಅದನ್ನ ಸೇವನೆ ಮಾಡಿದಾಗ ಗೊತ್ತಾಗುತ್ತೆ, ಇನ್ನೂ ಅನೇಕರಿಗೆ ಅದು ಗೊತ್ತಾಗಲ್ಲ. ಈ ನಿಟ್ಟಿನಲ್ಲಿ ಅದನ್ನ ತಾವು ಹೇಗೆ ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಿ, ಯಾಕೆ ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಿ, ಅದ್ರ ಹಿಂದೆ ಎಲ್ರಿಗೂ ಕೂಡ ಒಂದು ಕೆಟ್ಟ ಅನುಭವ ಅನ್ನುವಂಥದ್ದು ಕೂಡ ಇರುತ್ತೆ, ನಿಮ್ಗೆ ಏನೇನು ಅನುಭವ ಆಯ್ತು? ಹಪ್ಪಳಗಳು ಅಂತ ತಗೊಂಡಾಗ ಇದ್ರದ್ದು ರಿಸರ್ಚ್ ಅಂತ ಹೇಳ್ತಾರೆ, ಅದ್ ಮಾಡಕ್ ಹೋದಾಗ ನಮ್ಗೆ ಒಂದು ಆಘಾತಕಾರಿ ವಿಷಯ ಬಿತ್ತು. ಏನಂದ್ರೆ ಈ ಹಪ್ಪಳನ ನಾವು ಹೊರಗಡೆ ಮಾರ್ಕೆಟಲ್ಲಿ ಏನ್ ಸಿಕ್ಕುತ್ತೆ ಅದನ್ನ ನಾವು ತಂದು ಅದನ್ನ ಎಣ್ಣೆಗೆ ಹಾಕಿದ ತಕ್ಷಣ ಅದು ಡಬಲ್ ಆಗುತ್ತೆ ಸೈಜ್, ಅರಳ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ವಾಷಿಂಗ್ ಸೋಡಾ ಯೂಸ್ ಮಾಡ್ತಾರೆ, ಬೇಕಿಂಗ್ ಸೋಡಾ ಅಲ್ಲ, ವಾಷಿಂಗ್ ಸೋಡಾ. ತುಂಬಾ ಅಪಾಯಕಾರಿ ಅದು. ಹೌದೌದು. ಇನ್ನೊಂದು ಕೆಲವು ರಾಸಾಯನಿಕಗಳು, ಅದ್ರ ಹೆಸರುಗಳು ನಂಗೆ ಅಷ್ಟು ಗೊತ್ತಿಲ್ಲ, ಅದನ್ನ ಯೂಸ್ ಮಾಡ್ತಾರೆ ರಾಸಾಯನಿಕಗಳು. ಮತ್ತೆ ನಾವು ಬೈಕಿಗೆ ಏನ್ ಆಯಿಲ್ ಯೂಸ್ ಮಾಡ್ತೀವಿ, 40 oil, ಅದನ್ನ ಯೂಸ್ ಮಾಡ್ತಾರೆ. ಇದು ಕೇರಳದಲ್ಲಿ ಕೆಲವೊಂದು ಖಾಸಗಿ ಚಾನೆಲ್ಗಳು ಇದ್ರದ್ದು ಬೆನ್ ಹತ್ತಿ ಹೋದಾಗ ಅದ್ರದ್ದು ಕಾರ್ಯಾಚರಣೆ ಮಾಡಿರ್ತಕ್ಕಂತ ವಿಡಿಯೋಸ್ಗಳನ್ನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾ ಜನಗಳಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಬಣ್ಣಕ್ಕೆ ಮರಳಾಗ್ಬೇಡಿ, ರುಚಿಗೆ ಮರಳಾಗ್ಬೇಡಿ. ಆಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹಪ್ಪಳನ ಮಾರ್ಕೆಟಿಂಗ್ ಮಾಡಕ್ ಹೋದಾಗ ಎಲ್ಲರಲ್ಲೂ ಒಂದೇ ಕ್ವಶನ್, ಹೊರಗಡೆ ಸಿಕ್ಕೋ ಹಪ್ಪಳಗಳು ಎಣ್ಣೆಗೆ ಹಾಕಿದ ತಕ್ಷಣ ಡಬಲ್ ಆಗುತ್ತೆ, ನಿಮ್ ಹಪ್ಪಳಗಳು ನಿಮ್ ಕಂಪ್ನಿ ಹಪ್ಪಳಗಳು ಯಾಕೆ ಹಿಂಗ್ ಆಗ್ತಾ ಇಲ್ಲ ಅಂತ. ಸೊ ನಾವು ಜನಗಳಲ್ಲಿ ಒಂದು ಅವೇರ್ನೆಸ್ ನ ಬೆಳೆಸಿದ್ವಿ, ನೋಡಿ ಅದಕ್ಕೆ ಈ ತರ ಹಿಂಗೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ, ಅದಕ್ಕೆ ಬೇರೆ ಬೇರೆ ರಾಸಾಯನಿಕಗಳನ್ನ ಹಾಕ್ತಾರೆ, ಅದೇ ತರ ಆಗುತ್ತೆ. ನಾವು ಮಾಡ್ತಾ ಇರೋದು 100% ಟ್ರೆಡಿಷನಲ್ ಮೆಥಡ್. ಹಿಂದಿನ ಕಾಲದಲ್ಲಿ ಏನ್ ಅಜ್ಜಿಗಳು ಹಿಟ್ಟನ್ನ ಮುದ್ದೆ ತರ ಮಾಡ್ತಾ ಇದ್ರು, ತೊಯ್ಸ್ತಾ ಇದ್ರು, ಮತ್ತೆ ಅದನ್ನ ಹಬೆಲ್ ಬೇಯಿಸ್ತಾ ಇದ್ರು, ಸೇಮ್ ಪ್ರೊಸೆಸ್ ಅಲ್ಲೇ ನಾವು ಮಾಡೋದು, ಬಟ್ ಮಷಿನರೀಸ್ ಅಲ್ಲಿ ಮಾಡ್ತೀವಿ. ಮಷಿನರೀಸ್ ಎಲ್ಲ ಬಂದು ಗುಜರಾತ್ ಇಂದ ತರಿಸಿರೋದು, ಗುಜರಾತ್ ಇಂದ ಬಂದಿರೋದು ಹಪ್ಪಳದ ಮಷಿನರೀಸ್ ಇಂದ ಪ್ರತಿಯೊಂದು. ಅದರಲ್ಲಿ ನಾವು ಹಪ್ಪಳಗಳನ್ನ ಮಾಡ್ತೀವಿ, ಬಟ್ ಮೆಥಡ್ ಎಲ್ಲ ಬಂದು ಟ್ರೆಡಿಷನಲ್ ಮೆಥಡ್ಸ್. ಅದಕ್ಕೆ ನಾವು ಏನಂದ್ರೆ ಯಾವ ಕಲರ್ಸ್ ಆಡ್ ಮಾಡಲ್ಲ, ಯಾವ ಟೇಸ್ಟಿಂಗ್ ಪೌಡರ್ ಆಡ್ ಮಾಡಲ್ಲ, ಯಾವ್ದೇ ಪ್ರಿಸರ್ವೇಟಿವ್ಸ್ ಆಡ್ ಮಾಡಲ್ಲ. ಅದಂದ್ರೆ ಪ್ರೊಸೆಸ್ ಇದೆಯಲ್ಲ, ಅದೆಲ್ಲದನ್ನು ನೀಟಾಗಿ ಹಂತ ಹಂತವಾಗಿ ಮಾಡ್ಕೊಂಡ್ ಬರ್ತೀವಿ. ಆಯ್ಕೆ ಮಾಡ್ತಕ್ಕಂತಹ ಪ್ರತಿಯೊಂದು ಕಚ್ಚಾ ವಸ್ತುಗಳಿಂದ ಇರ್ಬೋದು, ರಾ ಮೆಟೀರಿಯಲ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದಾನೇ ನಾವು ಹೆಚ್ಚು ಗಮನಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ಮಾಡ್ತಕ್ಕಂಥದ್ದು ಅದು ಲೈಫ್ ಕೂಡ ಜಾಸ್ತಿ ಬರುತ್ತೆ, ಮತ್ತೆ ಅಗೇನು ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಕೂಡ ಯೂಸ್ ಮಾಡಲ್ಲ. ಮತ್ತೀಗ ನಾವು ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋದಾಗ ಮೇನ್ ನಾವು ಒಂದ್ಸತಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗ ಊಟ ಎಲ್ಲ ಬಡಿಸ್ತಾರೆ, ಊಟ ಬಡಿಸಿದ ತಕ್ಷಣ ನೀವು ಯಾವ್ದಾದ್ರು ಮಕ್ಳು ನೋಡ್ಬೋದು, ಫಸ್ಟ್ ಕೈ ಹಾಕೋದು ಸ್ವೀಟಿಗೆ ಕೈ ಹಾಕಲ್ಲ, ಹಪ್ಪಳ ಕೈ ಹಾಕ್ತಾರೆ. ಅಂದ್ರೆ ನಮ್ಮ ಮಕ್ಳುಗಳು ನಮ್ಗೆ ಗೊತ್ತಿಲ್ಲದಂಗೆ ಇಂಡೈರೆಕ್ಟ್ ಆಗಿ ವಿಷನ ಸೇವಿಸ್ತಾ ಇದೀವಿ. ಸೊ ಇದನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ವ್ಯಾಪಾರಂ ದ್ರೋಹ ಚಿಂತನ ಅಂತಾರೆ, ಆದ್ರೆ ನಮ್ ಪ್ರಕಾರ ಅದ್ ಯಾವ್ದೇ ರೀತಿ ದ್ರೋಹ ಇಲ್ದಾನೆ ಮಾರ್ಜಿನ್ ಟು ಮಾರ್ಜಿನ್ ನಾವು ವ್ಯಾಪಾರನ ಮಾಡ್ತಾ ಇದೀವಿ. ಅಕ್ಕಿ ಹಪ್ಪಳ ಆಗಿರ್ಬೋದು, ರಾಗಿ ಹಪ್ಪಳ ಆಗಿರ್ಬೋದು, ಹುರುಳಿ ಹಪ್ಪಳ ಆಗಿರ್ಬೋದು. ಸರ್, ಇವತ್ತು ಉದ್ದಿನ ಬೇಳೆ ಮಾರ್ಕೆಟ್ ಅಲ್ಲಿ 1 ಕೆಜಿಗೆ ನೀವೇನೇ ಹೋಲ್ಸೇಲ್ ಆಗಿ ತಗೊಂಡ್ರು 110 ರೂಪಾಯಿ ರೇಟ್ ಇದೆ. ಅದೇ ನೀವು ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾ ಇರೋ ಹಪ್ಪಳ ಒಂದು ಕೆಜಿ ನಿಮ್ಗೆ 40-50 ರೂಪಾಯಿ ಹಪ್ಪಳ ಸಿಗ್ತಾ ಇದೆ. ಹೇಗಿದು ಸಾಧ್ಯ? ಒಂದು ಕೆಜಿಗೆ ಒಂದು ಕೆಜಿ ಉಪ್ಪಿನಕಾಯಿ ನಿಮ್ಗೆ 40 ರೂಪಾಯಿಗೆ ಸಿಕ್ಕುತ್ತೆ, ಹೇಗೆ ಸಾಧ್ಯ? ನಾವು ಸುಮಾರು ಅಂಗಡಿಯವ್ರ ಹತ್ರ ಎಲ್ಲ ಮಾತಾಡಿದಾಗ ಅವ್ರು ಅದೇ ಚರ್ಚೆ ಮಾಡ್ತಾರೆ, ಮೇಡಮ್ ಇವತ್ತು ಉಪ್ಪು ಬಿಟ್ಟರೆ ಯಾವ ಪದಾರ್ಥಗಳು ಕೂಡ ಇಷ್ಟು ಕಡಿಮೆ ಇಲ್ಲ, ಆದರೂ ಇವರು 5 ಕೆಜಿ ಉಪ್ಪಿನಕಾಯಿನೆಲ್ಲ ಇಷ್ಟು ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ, ಏನು ಮೇಡಮ್ ಇದ್ರ ಹಿನ್ನೆಲೆ, ಇದು ಏನಾಗ್ತಾ ಇದೆ ನಮ್ಮ ಸೊಸೈಟಿಲಿ, ಜನಗಳು ಕೂಡ ಇದ್ರ ಬಗ್ಗೆ. ಆಮೇಲೆ ಇನ್ನೊಂದು ನೋಡ್ಬೋದು ಸರ್, 100-150 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ, ಒಳ್ಳೊಳ್ಳೆ ಐಟಮ್ಸ್ಗಳು ಮಾಡಿಸ್ತಾರೆ. ಈ ಹಪ್ಪಳ ಉಪ್ಪಿನಕಾಯಿ ಅಂತ ಬಂದಾಗ ಕ್ಯಾಟ್ರಿಂಗ್ ಅವರು ಏನ್ ಕೊಡ್ತಾರೆ ಅದನ್ನ ಹಾಕ್ಸ್ಬಿಟ್ಟು ಮುಗಿಸ್ಬಿಡ್ತಾರೆ. ಎಲ್ಲಾದ್ರಲ್ಲೂ ಅವೇರ್ನೆಸ್ ಇರಬೇಕಾದ್ರೆ ಈ ತರ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಯಾಕೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾವು ಮೇನ್ ಜಾಸ್ತಿ ತಿನ್ನೋದೇ ಹಪ್ಪಳ ಉಪ್ಪಿನಕಾಯಿಗಳು, ಸಂಡಿಗೆಗಳು, ಬಾಳ್ಕದ ಮೆಣಸಿನಕಾಯಿಗಳು, ಇದು ಸೊ ಗೊತ್ತಿಲ್ಲದೆ ಇರೋ ತರ ನಾವೇ ಎಲ್ಲೋ ಒಂದ್ ಕಡೆ ವಿಷಾನ ತಿಂತಾ ಇದೀವಿ ಅಂತ ನಮ್ಮ ಒಂದು ಅನಿಸಿಕೆ ಸರ್. ನೋಡುಗರಿಗೆ ಅಥವಾ ಮಾಡುವಂತವ್ರಿಗೆ ಅನ್ನಿಸ್ಬಹುದು, ಏನೋ ಉಪ್ಪಿನಕಾಯಿ ಹಪ್ಪಳ ಒಂದಿಷ್ಟು ಇರುತ್ತೆ ಅಂತ ಹೇಳಿ ಅನ್ನಿಸ್ಬಹುದು, ಆದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ ಒಂದು ಬಿಂದಿಗೆಯಷ್ಟು ಹಾಲನ್ನ ಹಾಳು ಮಾಡ್ಲಿಕ್ಕೆ ಒಂದು ತೊಟ್ಟು ಹುಳಿ ಸಾಕು ಅಂತ ಹೇಳಿ, ಹಾಗೇನೆ ಒಂದ್ ಸ್ವಸ್ವಲ್ಪ ವಿಷ ಅಂತ ಹೇಳಿ ಸೇವನೆ ಮಾಡಿದ್ರು ಕೂಡ ಅದು ಒಂದಲ್ಲ ಒಂದ್ ದಿವಸ ತುಂಬಾ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ. ಹಾಗಾಗಿ ನಾವು ಸೇವನೆ ಮಾಡುವಂತಹ ಯಾವುದೇ ಪದಾರ್ಥ ಆಗಿರ್ಬಹುದು, ಅದು ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಕೋಸಂಬರಿ ಇರ್ಬೋದು, ಅದನ್ನು ಕೂಡ ಬಹಳ ಯೋಚನೆ ಮಾಡಿ ತುಂಬಾ ಒಳ್ಳೆಯದ್ದು ಯಾವ್ದಿರುತ್ತೋ ಅದನ್ನು ಮಾತ್ರ ನಾವು ಸೇವನೆಯನ್ನ ಮಾಡಬೇಕು ಅನ್ನುವಂಥದ್ದು. ತಾವು ಹೇಳಿದ್ರೆ ಆಗ್ಲೇ ಒಂದು ಈ ಟೆಂಡರ್ ಜಾಕ್ ಅನ್ನುವಂಥದ್ದನ್ನ ನಾವೇ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿ, ಅಂದ್ರೆ ಹಳಸಿನ ಬಡಕು. ಹಿಂದೆ ಸಾಂಬಾರ್ ಮಾಡ್ತಿದ್ರು, ಪಲ್ಯ ಮಾಡ್ತಿದ್ರು, ಇತ್ತೀಚೆಗೆ ಅನೇಕ ವೈದ್ಯರು ಹೇಳ್ತಾರೆ ಯಾರಿಗೆ ಮಧುಮೇಹ ಕಾಯಿಲೆ ಇರುತ್ತೋ ಅವ್ರಿಗೆ ಇದು ಬಹಳ ಒಳ್ಳೇದು ಅಂತ ಹೇಳಿ ಅದರಲ್ಲಿ ಟೆಂಡರ್ ಜಾಕ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಇದನ್ನ ಮಾಡುವಂತಹ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರಿ, ಬಳಕೆ ಮಾಡುವಂತದ್ದು ಹೇಗೆ ಅಂತ ಹೇಳಲಿಲ್ಲ, ಹೇಗೆ ಬಳಕೆಯನ್ನ ಮಾಡಬಹುದು ಮತ್ತೆ ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು. ಸರ್, ಇದನ್ನ ಸಾಂಬಾರ್ ಮಾಡಬಹುದು, ಪಲ್ಯ ಮಾಡಬಹುದು, ಎಗೈನ್ ಇದನ್ನ ಸಬ್ಜಿ ತರ ಮಾಡಬಹುದು. ನಾವ್ ಈ ತರಕಾರಿಗಳನ್ನ ಹೇಗೆ ಉಪಯೋಗಿಸ್ತೀವೋ ಅದಕ್ಕೆ ಬದಲಾಗಿ ಇದನ್ನ ಉಪಯೋಗಿಸ್ಕೋಬಹುದು. ಹಲಸಿನ ಮೌಲ್ಯವರ್ಧನೆ ಅಂತಂದಾಗ ನೀವು ಡಯಾಬಿಟಿಕ್ ಅಂದಾಗ ಇನ್ನೊಂದು ಅಂಶ ಹೇಳಲೇಬೇಕು. ಇದ್ರದ್ದು ಬೀಜ ಏನ್ ಬರುತ್ತೆ, ಹಲಸಿನ ಕಾಯ್ದ ಬೀಜ, ಇದ್ರದ್ದು ನಾವು ಒಂದು ಪೌಡರ್ ಮಾಡ್ತೀವಿ. ಇದನ್ನ ಎಲ್ಲಿಗೆ ಅಂದ್ರೆ ಮೈದಾ ಹಿಟ್ಟನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬದಲಾಗಿ ಈ ಪೌಡರ್ನ ಯೂಸ್ ಮಾಡಬಹುದು. ಡೈರೆಕ್ಟ್ ಆಗಿ ಮೈದಾ ಯೂಸ್ ಮಾಡ್ತಿದ್ದವ್ರಿಗೆ ಈ ಪೌಡರ್ ಯೂಸ್ ಮಾಡೋದು ಕಷ್ಟ ಆಗಬಹುದು. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಚಪಾತಿ ಹಿಟ್ಟು ಜೊತೆಗೆ ಇದು 2-2 ಸ್ಪೂನ್ ಆಡ್ ಮಾಡ್ಬೇಕು. ಈ ಸೀಡ್ ಪೌಡರ್ ಇರುತ್ತಲ್ಲ, ಇದನ್ನ ಚಪಾತಿಗೆ, ದೋಸೆಗೆ, ನಾವ್ ಏನೇನ್ ಹಿಟ್ಟುಗಳನ್ನ ಬಳಕೆ ಮಾಡ್ತೀವಿ ಅದಕ್ಕೆಲ್ಲ ಈ ಪೌಡರ್ನ ಯೂಸ್ ಮಾಡ್ತಾ ಹೋಗ್ತಿದೀವಿ. ತುಂಬಾ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಈಗ ಇದಕ್ಕೆ. ಹಲಸಿನ ಬೀಜದಲ್ಲೂ ಕೂಡ ಸಾಕಷ್ಟು ಹೆಚ್ಚು ಪೌಷ್ಟಿಕಾಂಶ ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆಲ್ಲ ಅದನ್ನ ಸುಟ್ಟು ತಿಂತಾ ಇದ್ವಿ, ಈಗ ಕೆಂಡ ಇಲ್ಲ ಬೆಂಕಿ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸುಟ್ಟು ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇತ್ತೀಚಿನ ಜನರಿಗೆ ಅಷ್ಟಾಗಿ ಗೊತ್ತಿಲ್ಲ, ಅದನ್ನು ಕೂಡ ಸುಟ್ಟು ತಿನ್ಬಹುದು ಅನ್ನುವಂಥದ್ದು ಅನೇಕ ಮಕ್ಕಳಿಗೆ ಗೊತ್ತಿಲ್ಲದೇ ಇರೋಂಥದ್ದು. ಬಟ್ ಹಿಂದೆಲ್ಲ ಮಕ್ಕಳಿಗೆ ಅದೇ ಒಂದು ದೊಡ್ಡ ಒಂಥರ ಚೆನ್ನಾಗಿರ್ತಾ ಇತ್ತು, ಎಂಜಾಯ್ ಮಾಡ್ತಿದ್ರು, ಅದನ್ನ ಸುಡ ಅಂತದನ್ನು ಎಂಜಾಯ್ ಮಾಡ್ತಿದ್ರು, ಹೆಕ್ಕಿ ತರುವಂತದ್ದನ್ನ ಎಂಜಾಯ್ ಮಾಡ್ತಿದ್ರು, ಸುಟ್ಟು ತಿಂತಾ ಇದ್ರು, ತಿನ್ನುವಾಗ್ಲೂ ಬಹಳ ಖುಷಿ ಆಗ್ತಾ ಇತ್ತು. ಈ ಹಲಸಿನ ಬೀಜದಿಂದ ಪುಡಿಯನ್ನ ಮಾಡುವಂತದ್ದು ಹೇಗೆ, ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು, ಆ ಪುಡಿಯನ್ನ ಎಷ್ಟು ದಿವಸ ಇಡಬಹುದು? ಸರ್, 1 ಇಯರ್ ಆ ಪೌಡರ್ ಇಡ್ಬೋದು. ಅದನ್ನ ಮಾಡೋ ಪ್ರೊಸೆಸ್ ಏನಪ್ಪ ಅಂತಂದ್ರೆ, ಹಲಸಿನ ಬೀಜನ ಮೊದಲು ಕುದಿಯೋ ನೀರಲ್ಲಿ ಬೇಯಿಸ್ಬೇಕು. ಅದನ್ನ 10 ನಿಮಿಷಗಳ ಕಾಲ ಅದನ್ನ ಬೇಯಿಸಿ ಅದನ್ನ ಮತ್ತೆ ಅಗೇನ್ ತಣ್ಣೀರಲ್ಲಿ ಅದನ್ನ ವಾಶ್ ಮಾಡಿ ಅದನ್ನ ಒಣಗಿಸ್ಬೇಕು. ಒಣಗಾದ್ಮೇಲೆ ಅದು ಮೇಲ್ಗಡೆ ಸಿಪ್ಪೆ ಬಿಡುತ್ತೆ, ಅದನ್ನ ಚೆನ್ನಾಗಿ ಜಜ್ಜಿ, ಪಲ್ವರೈಸರ್ ಇದೆ ನಮ್ದು, ಅದರಲ್ಲಿ ನಾವು ಅದನ್ನ ಪೌಡರ್ ಮಾಡಿ ಪ್ಯಾಕ್ ಮಾಡ್ತೀವಿ. ಈಗ ಹಲಸಿನ ಹಣ್ಣಿನ ಬಳಕೆ ಮತ್ತೆ ಹಲಸಿನ ಬಳಕೆ ನಮ್ಮ ಕಡೆ ಕಡಿಮೆ ಇದೆ, ನಮ್ಮ ಇದ್ರಲ್ಲಿ ಕಡಿಮೆ ಇದೆ, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಇದ್ರದ್ದು ಒಂದು ಮೌಲ್ಯವರ್ಧನೂ ಕಡಿಮೆ ಇದೆ, ಇದ್ರದ್ದು ಯೂಸ್ ಮಾಡೋದು ಕಡಿಮೆ ಇದೆ. ಅದೇ ಫಾರಿನ್ ಅಲ್ಲಿ ಏನಾಗಿದೆ ಅಂದ್ರೆ, ಈಗ ಈ ನಾನ್ ವೆಜ್ಗೆ ಈಕ್ವಲ್ ಆಗಿ ಜಾಕ್ನ ಯೂಸ್ ಮಾಡ್ತಿದ್ದಾರೆ. ಸುಮಾರು ಜನಕ್ಕೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲೂ ಇಲ್ಲಿಂದ ಎಲ್ಲ ನಮ್ಮ ಮಲ್ನಾಡ್ ಏರಿಯಾಗಳಿಂದ ಎಲ್ಲ ಹಲಸಿನ ಬಡಕು ಕುಯ್ದು ಹೋಗ್ತಾ ಇದೆ. ಇತ್ತೀಚೆಗೆ ಪ್ರಾರಂಭ ಆಗಿರೋದು ಟ್ರೆಂಡ್, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಎಲ್ಲ ಫಾರಿನಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಹಲಸಿನ ಪ್ರತಿಯೊಂದು ಮೌಲ್ಯವರ್ಧನೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಂದ್ರೆ ನಮ್ಮ ಜನಗಳಿಗೆ ಇದ್ರದ್ದು ಬಳಕೆ ಗೊತ್ತಿಲ್ಲ, ನಾವು ಬಳಸದೆ ಬಿಟ್ಟಿರೋ ಪದಾರ್ಥಗಳನ್ನ ಹೊರಗಿನವರು ಉಪಯೋಗಿಸ್ಕೊಂಡು ಅದನ್ನ ತುಂಬಾ ಅವ್ರ ಆರೋಗ್ಯನ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ. ಇನ್ನ ಕೆಲವು ಜನಕ್ಕೆ ಏನ್ ಭ್ರಮೆ ಇದೆ ಅಂದ್ರೆ, ಹಲಸಿನ ಹಣ್ಣು ತಿಂದ್ರೆ ವಾಯು, ಅದ್ ತಿಂದ್ರೆ ಹೊಟ್ಟೆ ಉಬ್ಬರಿಸುತ್ತೆ, ಅದನ್ನ ಯೂಸ್ ಮಾಡಬಾರ್ದು, ಈ ತರ ಕಲ್ಪನೆಗಳಲ್ಲಿದ್ದಾರೆ. ಅದು ತುಂಬಾ ತಪ್ಪು. ಎಕ್ಸ್ಪೆಷಲಿ ವೆಜಿಟೇರಿಯನ್ಸ್ ಏನಂದ್ರೆ, ಇದು ದೇವ್ರು ಕೊಟ್ಟಿರೋ ಒಂದು ನಾನ್ ವೆಜ್ ರೂಪದ ಒಂದು ವೆಜ್ ಪರಿಪೂರ್ಣ. ಅದ್ರದ್ನ ಸದ್ಬಳಕೆ ಮಾಡ್ಕೊಂಡಾಗ ಪ್ರತಿಯೊಬ್ಬರು ಆರೋಗ್ಯನೂ ಸುಧಾರಿಸುತ್ತೆ. ಮತ್ತೆ ಹಲ್ಸ್ ನೋಡ್ಬೋದು ನೀವು, ಮಲ್ನಾಡ್ ಕಡೆ ತುಂಬಾ ಇರುತ್ತೆ, ಮನೆ ಮನೆಗಳಲ್ಲೇ ಮೌಲ್ಯವರ್ಧನೆ ಮಾಡ್ಕೊಂಡ್ರೆ ಚೆನ್ನಾಗಿ ದುಡಿಲೂಬಹುದು, ಆರೋಗ್ಯನೂ ಇಂಪ್ರೂವ್ ಆಗುತ್ತೆ,